ಪ್ರಿಯ ರೈತ ಬಾಂಧವರೇ, ನಿಮಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಕುಮಟಾ ತಾಲೂಕಿನ ಖಂಡಗಾರದ ಸುಬ್ರಹ್ಮಣ್ಯ ವಿ ಭಟ್ ಅವರ ಕೃಷಿ ಅನುಭವಗಳನ್ನು ಕೇಳಲಿದ್ದೀರಿ. ನಮಸ್ಕಾರ ಸುಬ್ರಹ್ಮಣ್ಯ ಭಟ್ ಅವರೇ. ನಮಸ್ಕಾರ. ಇಲ್ಲಿ ನಿಮ್ಮ ತಂದೆಯವರು ಬಂದಿದ್ದ ಈ ಗ್ರಾಮಕ್ಕೆ ಹೇಗೆ? ನಮ್ಮ ತಂದೆಯರ ತಂದೆ ಅಜ್ಜ ಅವರು ಪೂರ್ವಜರಿಂದ ಇಲ್ಲಿದ್ದವರು, ಯಾವತ್ತು ಬಾಲ್ಯದಿಂದ ನೋಡಿದಂತ ಅದಕ್ಕೂ ಪೂರ್ವದಲ್ಲೇ ಇದ್ದವರು. ಅಂದ್ರೆ ಅಜ್ಜನ ನೋಡಿರಿ ನೀವು? ಅಜ್ಜನ ನೋಡಿದ್ದೇನೆ, ಆದ್ರೆ ನೆನಪಿಲ್ಲ, ಸಣ್ಣ ಒಂದು 2 ವರ್ಷ ಆಗಿತ್ತು ನನಗಷ್ಟೇ. ಈಗ ಅವ್ರ ಮುಖದ ಕಲ್ಪನೆನೂ ಇಲ್ಲ? ಮುಖದ ಕಲ್ಪನೆ ಅಷ್ಟಿಲ್ಲ. ಎಷ್ಟು ಒಂದೇ ಮನೆ ಇತ್ತ ಮುಂಚೆ ನಿಮ್ಮ? ಇದು ಒಂದ್ ರೀತಿಯ ಭಾಗಗಳು, ಒಂದೊಂದೊಂದೊಂದು ಏರಿಯಾದಲ್ಲಿ 3 ಮನೆ 4 ಮನೆ 5 ಮನೆ ಹಿಂಗೆ. ಇಲ್ಲಿ ಸಮೀಪ ಒಂದು ಕುಡ್ಗೊಂಡು ಹೇಳಿದೆ, ಒಂದೇ ಮನೆ ಒಂದು ಊರದು ಹೀಗೆ. ಅಲ್ಲಿ ಅಲ್ಲಿ ಒಂದೊಂದು ಭಾಗದಲ್ಲಿ ಒಂದ್ 2 ಮನೆ 3 ಮನೆ 4 ಮನೆ ಹಿಂಗೆ. ನಮ್ಮ ತಂದೆಯವರ ಕಾಲದಲ್ಲಿ ಅಂದ್ರೆ ಪೂರ್ವದಲ್ಲಿ 2 ಮನೆ ಇತ್ತು, ಇಲ್ಲಿ ಈಗ ಒಟ್ಟು 4-5 ಮನೆ ಇದ್ದಾವೆ. ಎಲ್ಲ ಸಂಬಂಧಿಕರು ಒಬ್ಬರಿಗೊಬ್ಬರು? ನಮ್ಮ ಕುಟುಂಬದವರು ಒಂದು 4 ಮನೆ ಇದ್ರು, ಈ ತರ ಒಂದು ಮನೆ ಇದೆ ಇಲ್ಲಿ ಈ ನಮ್ಮ ಏರಿಯಾದಲ್ಲಿ. ಇದಕ್ಕೆ ಮೇಲಿನ ಕಂಡಗಾರು ಹೇಳುವ ಒಂದು ಭಾಗ ಇದೆ, ಕೆಳನ ಕಂಡಗಾರು, ಇದು ಮೇಲಿನ ಕಂಡಗಾರು ನಾವಿರೋದು. ಆನಂತರ ಹುಳ್ಸೆ ಇದೆ, ಕುಡ್ಗುಂಡಿ ಹೇಳುವ ಒಂದು ಒಂದೇ ಮನೆ ಒಂದು ಊರಿದೆ ಅಂತಲ್ಲ, ಅದನಂತರ ಅಲ್ಲೂ 2 ಹುಳ್ಸೆ ಇದೆ, ಅಚ್ಚೆ ಹುಳ್ಸೆ ಒಂದು, ಇಚ್ಚೆ ಹುಳ್ಸೆ ಒಂದು. ಇದು ನಾಗೂರು 2ನೇ ಗ್ರಾಮ. ಇಲ್ಲಿ ಈ ಬಸ್ಸಿನ ವ್ಯವಸ್ಥೆ ಅವೆಲ್ಲನೂ ನೋಡಿದಾಗ ಯಾವಾಗ ಪ್ರಾರಂಭ ಆಯ್ತು ಬಸ್ಸಿನ ವ್ಯವಸ್ಥೆ? ಬಸ್ಸುಗಳು ಸಾಮಾನ್ಯ 35 ವರ್ಷದ ಹಿಂದಿನಿಂದ ಪ್ರಾರಂಭ. ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ NH ಗೌಡ ಅಂತ ಇದ್ರು, ಅವರು MLA ಆದಾಗ ಇಲ್ಲಿ ಬಸ್ ಅನ್ನು ಮಾಡಿಸ್ಕೊಟ್ಟಿದ್ರು ಅವರು. ತದನಂತರ 2 ಬಸ್ಗಳಿದ್ದಾವೆ, 3ನೇ ಬಸ್ ಮಧ್ಯಾಹ್ನ ಬಸ್ ಬರ್ತಾ ಇತ್ತು, ಒಂದು 2 ವರ್ಷ ಬರ್ತಾ ಇತ್ತು. ಈ ಕೊರೋನಾ ಟೈಮಲ್ಲಿ ಬಂದಾಗಿದ್ದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಮಗೆ ಇಲ್ಲಿಂದ ಹೋಗ್ಲಿಕ್ಕೆ ಕುಮಟಾ ಹೋಗ್ಲಿಕ್ಕೆ 30 ಕಿಲೋಮೀಟರ್ ಲೆಕ್ಕ ಆಗ್ತದೆ. ನಾವು ಮಿರ್ಜಾನ್ ಏರಿಯಾ ಪಂಚಾಯತ್ ಪಂಚಾಯತ್ ಮಿರ್ಜಾನು, ಬಾಕಿ ಎಲ್ಲ ಅಲ್ಲಿ ಮಿರ್ಜಾನಲ್ಲಿ ಬರ್ತದೆ. ಇಲ್ಲಿಂದ 15 ಕಿಲೋಮೀಟರ್ ಅಂತ ಹಾಗೆ. ಅವಾಗ ನೀವು ಶಾಲೆಗೆ ಹೋಗ್ಲಿಕ್ಕೆ ಅಥವಾ ಸಂತೆ ಮಾಡ್ಲಿಕ್ಕೆ ಅದಕ್ಕೆಲ್ಲ ಹೇಗ್ ಮಾಡ್ತಿದ್ರಿ ಬಸ್ ಇಲ್ದಾಗ? ನಾನ್ ಕಲಿಬೇಕಾದ್ರೆ ಇಲ್ಲಿ ಕುಡ್ಗುಂಡಿ ಅಂತ ಶಾಲೆ ಇತ್ತು, 4ನೇ ತರಗತಿವರೆಗೆ ಮಾತ್ರ ಇತ್ತು. 4ನೇ ತರಗತಿ ಮುಗಿದ ನಂತರ ನಾವೆಲ್ಲ ಹೊರಗಡೆ ಎಲ್ಲಾರು ಸಂಬಂಧಿಕರನ್ನೆಲ್ಲ ಅಲ್ಲಿ ಇಲ್ಲಿ ಇದ್ದು ಓದ್ಬೇಕಿತ್ತು. ಸಂತೆ ಅಂದ್ರೆ ನಾವು ಆಗ ನಡ್ಕೊಂಡು ಹೋಗಕ್ಕಲ್ಲ, ನಮ್ ಪೂರ್ವ ನಾವು ಸುಮಾರು ಹೈಸ್ಕೂಲಿಗೆ ಹೋಗೋ ತನಕ ನಡ್ಕೊಂಡೇ ಹೋಗ್ಬೇಕಿತ್ತು. ಇಲ್ಲಿಂದ ಮಾದನಗಿರಿ 9 ಕಿಲೋಮೀಟರ್ ಆಯ್ತದೆ, ಅಲ್ಲಿ ಹೋಗಿ ಸಂತೆಯನ್ನು ಮಾಡ್ಬರ್ತಿದ್ರು ಆಗ ನಡ್ಕೊಂಡು ಹೋಗೋ ಕಾಲದಲ್ಲಿ. ಬಸ್ ಆದ ನಂತರ ಕಿಲೋಮೀಟರ್ ಆಗುತ್ತೆ ಅಲ್ಲಿ ಮಾದನಗಿರಿ 9 ಕಿಲೋಮೀಟರ್ ಅಂತ ಆಗುತ್ತೆ, ಕಾಲ್ನಡಿಗೆಲ್ಲೇ ಓದಿತ್ತು ಆವಾಗ. ಹೌದಲ್ಲ, ಅಂದ್ರೆ ಹಿರಿಯರು ಬಹಳ ಕಷ್ಟಪಟ್ಟಾರ. ಹಾ, ಹಿರಿಯರು ಬಹಳ ಕಷ್ಟಪಟ್ಟಾರೆ, ಯಾಕೆಂದ್ರೆ ಇಲ್ಲಿ ಒಂದು ನಾವು ಭತ್ತ ಬೆಳೀಲಿ ಅಥವಾ ಒಂದು ಬೆಳೆ ಬೆಳೀಲಿ ತಲೆ ಮೇಲೆ ಹೊತ್ಕೊಂಡೇ ಹೋಗ್ಬೇಕಿತ್ತು. ಇಲ್ಲಿ ಆಗಲ್ಲ, ಎತ್ತಿನ ಗಾಡಿ ಇದ್ರ ಮೇಲೆ ತಗೊಂಡು ಹೋಗ್ತಾ ಇದ್ದಿದ್ರು. ಹೌದಲ್ಲ, ಎತ್ತಿನ ಗಾಡಿನೇ ಟ್ರಾನ್ಸ್ಪೋರ್ಟೇಶನ್, ವಾಹನ ಏನು ಬರ್ತಾ ಇರ್ಲಿಲ್ಲ ಇಲ್ಲೆಲ್ಲ. ಟ್ರಾಕ್ಟರ್ ಆಮೇಲೆ ಬಂದು ಏನು ಇಲ್ಲ, ಈ ಕಡೆ ಟ್ರಾಕ್ಟರ್ ಎಲ್ಲ ಬಹಳ ಕಡಿಮೆ, ಮೊದ್ಲಿಂದ ಇಲ್ಲ. ಈಗ ಸ್ವಲ್ಪ ಅದು ಇದು ವಾಹನ ಮಾಡ್ಕೊಂಡಿದ್ದಾರೆ ಬಿಟ್ರೆ, ಆ ಪೂರ್ವದಲ್ಲೆಲ್ಲ ಏನು ಇರ್ಲಿಲ್ಲ ಇಲ್ಲಿ. ಈಗ ನೀವು ಕೃಷಿ ಯಾವುದೇ ಬೆಳೆ ಬೆಳೀಲಿ, ಅಡಿಕೆ ಬೆಳೀಲಿ, ತೆಂಗು ಬೆಳೀಲಿ, ಭತ್ತ ಬೆಳೀಲಿ ಅಥವಾ ಇನ್ನು ಯಾವುದೇ ಉತ್ಪನ್ನ ಬೆಳೆದ್ರು ಕೂಡ ನೀವು ಮಾರಬೇಕು ಅಂದ್ರೆ ಅದನ್ನೆಲ್ಲ ಒಯ್ಯೋದು ಹೇಗೆ? ನಾವು ಈವಾಗ ವಾಹನಗಳು ಮನೆ ಮನೆ ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲ. ಎಂತ ವಾಹನ? ರಿಕ್ಷಾ, ಜೀಪ್, ಟೆಂಪೋ ಇಂಥದ್ದು ಬರ್ತಿತ್ತು. ನಮ್ಮ ಪೂರ್ವದಲ್ಲಿ ಅದೇ ಹೇಳ ಎತ್ತಿನ ಗಾಡಿ ಮೇಲೆ ಹೋಗ್ತಾ ಇದ್ರು. ಈಗೆಲ್ಲ ಸಾಮಾನ್ಯ ಸುಧಾರಿಸಿ ಸ್ವಲ್ಪ ಮನೆ ಮನೆ ಒಂದು ವಾಹನ ಬರುವಷ್ಟು ವ್ಯವಸ್ಥೆ ಮಾಡ್ಕೊಂಡು ಬೆಳೆಯನ್ನು ಹೋಯ್ತಾರೆ ಕುಮಟಾ ಮಿರ್ಜಾನೆ ಕಡೆ. ತೋಟ ಈಗ ಹೆಚ್ಚಾಯ್ತು ಅಂದ್ರೆ ಯಾವ್ಯಾವ ಬೆಳೆ ಹೆಚ್ಚಾಯ್ತು ನಿಮ್ಮ ನೆನಪಿನ ಪ್ರಕಾರ? ಯಾವಾಗಿಂದ ಹೆಚ್ಚಾಯ್ತು? ಸಾಮಾನ್ಯ 86-87 ನಂತರ ಸ್ವಲ್ಪ ತೋಟದ ಬೆಳೆಗಳು ಹೆಚ್ಚಾದವು. ಬಾಳೆ, ತೆಂಗು, ಅಡಿಕೆ ಮಾಡ್ತಿದ್ವಿ. ಆದ ನಂತರ ಈಗೀಗ ಅಡಿಕೆ ಬೆಳೀಲಿಕ್ಕೂ ಶಶಿ ಅಂದ್ರೆ ಗಿಡ ಮಾಡ್ಲಿಕ್ಕೂ ಸ್ವಲ್ಪ ತೊಂದರೆನೆ ಪ್ರಾಣಿ ಕಾಟದಲ್ಲಿ. ಏನ್ ಮಾಡ್ತದೆ ನಮ್ಗೆ ಸಣ್ಣ ಒಂದು 4-3 ವರ್ಷ ಅಡಿಕೆ ಶಶಿ ಇದ್ದಾಗ ಹಂದಿ ಬಂದು ಹೊಡೆದು ಬಿಡ್ತದೆ ಅದನ್ನು, ಅದ್ರನ್ನ ತಿರುಳು ತಿನ್ಲಿಕ್ಕೆ. ಅದು ಸ್ವಲ್ಪ ಕಷ್ಟ. ಇಲ್ಲೆಲ್ಲ ಯಾವುದೇ ಬೆಳೆಯನ್ನು ಮಾಡಿದ್ರು ಕಾಡು ಪ್ರಾಣಿಗಳ ಕಾಟನೇ ಜಾಸ್ತಿ. ಯಾವ ಬೆಳೆ ಮಾಡಿದ್ರು, ಈಗ ನಾವು ಗದ್ದೆ ಮಾಡಿದ್ದೇವೆ, ಎಲ್ಲ ಸುತ್ತಲೂ ಬಟ್ಟೆಗಳನ್ನ ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದೇವೆ. ಐವೆಕ್ಸ್ ಇದೆ, ಆದರೂ ಅದನ್ನ ಸಾಕಾಗುವುದಿಲ್ಲ, ಹಂದಿ ಬಂದು ಒಳ ಹಾಕ್ಬಿಡ್ತದೆ. ಇಲ್ಲಿ ಕಾಡುಗಳು ಹೆಚ್ಚು, ಹಾಗ ಪ್ರಾಣಿಗಳ ಕಾಟ ಜಾಸ್ತಿ ಇದೆ. ಐವಿಎಕ್ಸ್ ಪ್ರಾರಂಭದೊಳಗೆ ಸ್ವಲ್ಪ ಹೆದರ್ತಾವ, ಆನಂತರ ಅದಕ್ಕೆ ಹೊಂದ್ಕೊಂಡ್ಬಿಡ್ತಾವ. ಅದಕ್ಕೆ ಅದನ್ನು ರೂಢಿ ಆಗಿದ್ದಂಗೆ ಆಗುತ್ತೆ. ಅದರಲ್ಲೂ ಗದ್ದೆ ಬಹಳ ಜಾಸ್ತಿ, ಅದು ಐವೇಕ್ಸಿದ್ರು ಕೇಳೋದಿಲ್ಲ ಗದ್ದೆಗೆ ಮಾತ್ರ. ಪೂರ್ವಜರಲ್ಲೆಲ್ಲ ಆಗಲ್ಲ ಹಿಂಗೆ, ಅಲ್ಲೊಂದು ಮಾಳ ಇಲ್ಲೊಂದು ಮಾಳ, ಮಾಳ ಒಳಗೆ ಒಂದು ಮನೆಯನ್ನು ಸಣ್ಣ ಕಟ್ಕೊಂಡು ರಾತ್ರಿ ಅಲ್ಲೇ ಮಲಗ್ತಿದ್ರು. ಆದ್ರೂ ಕೇಳ್ತಾ ಇರ್ಲಿಲ್ಲ, ಅದು ರಾತ್ರಿ ಕಾದ್ರೂ ಕೇಳ್ತಾ ಇರ್ಲಿಲ್ಲ, ಬಂದು ತಿನ್ಬಿಡ್ತಿತ್ತು. ನಾವೇನು ಎಲ್ಲಿ ಮಲಿಕೊಂಡಿದ್ದೇವೋ ಅದ್ರ ಹತ್ತಿರ ಬಂದು ತಿನ್ಬಿಡ್ತಿತ್ತು. ಆ ರೀತಿ ಅಟ್ಯಾಕ್ ಮಾಡಿದ್ರೆ ಇನ್ನೂ ಡೇಂಜರ್, ಅಟ್ಯಾಕ್ ಮಾಡ್ಲಿಕ್ಕೆ ನಮಗೂ ಭಯ. ಹಾಗಾಗಿ ಪ್ರಾಣಿಗಳ ಕಾಟ ಇರುವುದರಿಂದ ಆದ್ರೂ ನೀವು ಎಲ್ಲ ಕಷ್ಟಪಟ್ಟು ಅಡಿಕೆ ತೆಂಗು ಇಂಥವೆಲ್ಲ ಬೆಳೆಗಳನ್ನ ಬೆಳೆಸಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಹೀಗೆ ಒಂದೊಂದು ರೀತಿ ಕೆಲವರು ಬಲೆ ಕಟ್ಕೊಂಡು ರಕ್ಷಣೆ ರೀತಿ ಒಂದು ರೀತಿ ಕಷ್ಟಪಟ್ಟು, ಇಲ್ಲಿ ಕಷ್ಟ ಜೀವಿಗಳೆಲ್ಲ ಎಲ್ಲ ರೈತರು ಕಷ್ಟಪಟ್ಟು ಬೆಳೆಯಬೇಕೇ ಬಿಟ್ರೆ ಬೆಳೆ ಕಷ್ಟಪಟ್ಟು ತಕ್ಕ ಬೆಳೆ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ಮಣ್ಣಿಗೆ ಸ್ವಲ್ಪ ಕಷ್ಟದಾಯಕವಾದಂತಹ ಮಣ್ಣು, ಇದು ಸ್ವಲ್ಪ ಕೆಲಸ ಹೆಚ್ಚಿಗೆ ಬೇಕಾಗ್ತದೆ ಇಲ್ಲಿ ಜಾಗಕ್ಕೆ. ಆದ್ರೂ ಇದೆ ನಾವು ಹೇಳಿದ್ರಲ್ಲ ಬಟ್ಟೆ ಕೊಟ್ಟ ಬಲೆ ಕೊಟ್ಟ ಈ ರೀತಿಯಲ್ಲೇ ಮಾಡಿ ನಾವು ಬೆಳೆಯನ್ನ ಮಾಡ್ತಾ ಇದ್ದಾರೆ. ಮಣ್ಣು ಹೇಗಿದೆ? ಮಣ್ಣು ಅಂದ್ರೆ ಇಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಮಣ್ಣಿದೆ. ಕೆಲವು ಕಡೆಗೆ ಒಂದ್ ರೀತಿ ಚಲೋ ಮಣ್ಣು ಇರ್ತದೆ, ಕಲ್ಲುಗಳು ಮಿಕ್ಸು ಮ್ಯಾಗ್ನೀಸ್ ಕಲ್ಲುಗಳು ಜಾಸ್ತಿ, ಬಿಳಿ ಮಣ್ಣುಗಳು ಜಾಸ್ತಿ. ಹೀಗೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಮಣ್ಣು, ಒಂದ್ ಕಿಲೋಮೀಟರ್ ಅಲ್ಲಿ ಒಂದೊಂದು ರೀತಿ ಮಣ್ಣಾಗಿರ್ತದೆ ಇಲ್ಲಿ ಬದಲಾವಣೆ. ನಿಮ್ಮ ತೋಟದ ಮಣ್ಣು ಚಲೋ ಆಯ್ತಾ? ನಮ್ದು ಸ್ವಲ್ಪ ಇಲ್ಲಿ ಬಿಳಿ ಮಣ್ಣು, ಕೆಂಪು ಮಣ್ಣಲ್ಲ, ಹಾಗ ಬೆಳೆ ಸ್ವಲ್ಪ ಕಡಿಮೆ, ಇಳುವರಿನೂ ಸ್ವಲ್ಪ ಕಡಿಮೆನೇ ಆಗ್ತದೆ. ನಾವು ಮಾಡಿದ್ದಕ್ಕೆ ಸರಿಯಾದ ಒಂದು ಇದಿರೋದಿಲ್ಲ. ಈಗಾಗಲೇ ಹೇಳಿದ್ರಲ್ಲ ಅವರು ಸಿರಿಸಿಯಲ್ಲಿ 46 ಇಲ್ಲ 20 ಅಂತೇಳಿ, ಆ ರೀತಿ ನಾವು ನೋಡ್ತಾ ಇದೀವಿ. ಅಡಿಕೆ ಆಗ್ಬೋದು ತೆಂಗಾಗ್ಬೋದು ಹುರುಸಾಗಿ ಬೆಳೆದಿದ್ದವು ಅಲ್ವಾ? ಹೊಂದ್ಕೊಂಡಿದ್ದಾವಲ್ಲಿ ಬೆಳೆಗಳು, ಗಿಡಗಳೆಲ್ಲ ತಯಾರಾಗ್ತವೆ, ಅದರ ಫಸಲು ಸ್ವಲ್ಪ ಕಡಿಮೆ ಆಗ್ತದೆ. ಹುಲಸವಾಗಿ ಬೆಳೀತದೆ, ಏನು ತೊಂದರೆ ಇಲ್ಲ ಬೆಳೀಲಿಕ್ಕೆ, ಆದರೆ ಫಲಗಳು ಕಡಿಮೆ. ಅದು ಯಾವ ರೀತಿಯಲ್ಲಿ ಹವಾಮಾನದ ಗುಣವ ಅಥವಾ ಇದ ಹೇಳುವಂತಹದ್ದು ಇನ್ನೂ ಸರಿಯಾದ ಒಂದು ನಿರ್ಣಯ ಸಿಗಲಿಲ್ಲ ಯಾರಿಗೂ. ಒಂದೊಂದು ಬಾರಿ ಒಂದೊಂದು ರೀತಿ, ಸುಮಾರು ವರ್ಷ ಆಯ್ತು, ಒಂದು ವರ್ಷ ಮಳೆ ಕಡಿಮೆ ಆದ್ರೂ ಆಯ್ತು, ಹೆಚ್ಚಾದ್ರೂ ಆಯ್ತು, ಬೇಕಾದಾಗ ಮಳೆ ಇಲ್ಲ, ಬೇಡಗಿದ ಮಳೆ, ಈ ರೀತಿಯೆಲ್ಲ ಹವಾಮಾನದ ಒಂದು ವೈಪರೀತ್ಯದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಬೆಳೆಗಳು ಆಗ್ತಾ ಇದ್ದಾವೆ. ನೀವು ಅದಕ್ಕೆ ಪೋಷಕಾಂಶ ಬರೀ ಸಾವಯವ ಪದ್ಧತಿಯೊಳಗೋ ಅಥವಾ ರಾಸಾಯನಿಕಗಳನ್ನು ಕೂಡ ಸ್ವಲ್ಪ ಕೊಡ್ತಿರೋ ಹೇಗೆ? ಈ ಕಡೆ ರಾಸಾಯನಿಕ ಗೊಬ್ಬರವನ್ನು ಬಳಸೋದು ಬಹಳ ಕಡಿಮೆ, ಅಲ್ಪ ಸ್ವಲ್ಪ ಎಲ್ಲರೂ ಬಳಸಿದ್ರೆ. ಇಲ್ಲೆಲ್ಲ ದಡ್ಡಿ ಗೊಬ್ಬರಗಳೇ ಹೆಚ್ಚು, ಕೊಟ್ಟಿಗೆ ಗೊಬ್ಬರಗಳನ್ನೇ ಹೆಚ್ಚಿಗೆ ಬಳಸ್ತಾರೆ. ಇಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಸೋದು ಬಹಳ ಕಡಿಮೆ, ಸಾವಯವ ಗೊಬ್ಬರಗಳನ್ನು ಬಳಸ್ತಾರೆ ಹೆಚ್ಚು. ನಾವು ದಡ್ಡಿ ಗೊಬ್ಬರವನ್ನೇ ಹೆಚ್ಚಿಗೆ ಬಳಸ್ತಾ ಇದ್ದೇವೆ. ಇನ್ನೇ ಸಾವಯವ ಗೊಬ್ಬರ ಅಂತ ಎಲ್ಲರೂ ಬರ್ತದಲ್ಲ, ಅವುಗಳನ್ನು ಹೆಚ್ಚಿಗೆ ಬಳಸ್ತೇವೆ, ಬಿಟ್ಟರೆ ರಾಸಾಯನಿಕ ಗೊಬ್ಬರ ಬಳಸಿದ್ದಿಲ್ಲ. ಇಲ್ಲಿಯ ಒಂದು ಭಾವನೆ ಏನಪ್ಪ ಅಂತಂದ್ರೆ, ರಾಸಾಯನಿಕ ಗೊಬ್ಬರ ಒಂದು ವರ್ಷ ಕೊಟ್ಟಮೇಲೆ ಮಾರನೇ ವರ್ಷ ನೀವು ಕೊಡಬೇಕು ಅಂತ ಹೇಳೋ ಒಂದು ಭಾವನೆ ಇದೆ ಕೆಲವರಿಗೆ, ಮತ್ತೆ ಅದರಿಂದ ಭೂಮಿ ಕೆಡ್ತದೆ, ಹಾಗಾಗಿ ಅದನ್ನು ಕಡಿಮೆ ಪ್ರಮಾಣ ಮಾಡಬೇಕು ಹೇಳುವಂತಹದ್ದು ಇಲ್ಲಿಯ ಒಂದು ಜನರ ಅಭಿಪ್ರಾಯ. ನಿಮ್ಮದು ಎಷ್ಟು ಭೂಮಿ ಇದೆ, ಅದರಲ್ಲಿ ಯಾವ್ಯಾವ ಬೆಳೆ ಹಾಕಿರಿ? ನಮ್ದು ಈಗಾಗಲೇ 5 ಎಕರೆ ಚಿಲ್ಲರೆ ಇದೆ, ಅದರಲ್ಲಿ ಕೆಲವುಗಳು ಕುಸ್ಕಿ ಜಾಗಗಳು ಇರ್ತವೆ, ಬೇಣ ಇದೆಲ್ಲ. 1 ಎಕರೆ ಗದ್ದೆ ಮಾಡಿದ್ದೀನಿ, 1-2 ಎಕರೆ ತೋಟ, 1 ಎಕರೆ ತೆಂಗು, ಖಾಲಿ ಕಡ ಹುಲ್ಲು ಬೆಳೀತಾ ಇದೆ. ಅಂದ್ರೆ ಹೈನುಗಾರಿಕೆನೂ ಮಾಡ್ತಾ ಇದ್ರಿ? ಹಾ, ಹೈನುಗಾರಿಕೆ ಅಂದ್ರೆ ಮನೆಗೆ ಸಾಕಾಗುವಷ್ಟಂತ ದನವನ್ನು ಸಾಕ್ತಾ ಇದೆ. ಎಷ್ಟು ದನ? ದನ ಒಂದು 3 ದನ ಇದಾವೆ. 3 ದನಕ್ಕೆ ಹುಲ್ಲು ಬೆಳೀಲಿಕ್ಕೆ ಬಿಟ್ಟಿರಿ? ಹಾ, ಕುಸ್ಕಿ ಜಾಗದಲ್ಲಿ ನಾವು ಹುಲ್ಲನ್ನೇ ಬೆಳಿತೇವೆ, ಬೇಣ ಅಂತ ಬರ್ತದೆ, ಆ ಜಾಗದಲ್ಲಿ ಹುಲ್ಲೇ ಬೆಳೀತೇವೆ. ಅದು ಹಸಿ ಮೇವು ಕೊಡುತ್ತೋ ಅಥವಾ ಅದನ್ನ ಕಟಾವ್ ಮಾಡಿ ಒಣಗಿಸಿ ಬಣಿವೆ ಹಾಕೋದು ಮಾಡ್ತೀರ? ನಾವು ಸಾಮಾನ್ಯ ಈ ಚೌತಿವರೆಗೆ ದನವನ್ನು ಹಿಂಗೆ ಆ ಜಾಗಕ್ಕೆ ಬಿಡ್ತೇವೆ, ಮೇವನ್ನು ಕೊಡ್ತೇವೆ, ಅದ ನಂತರ ಒಣಗಿಸಿ ಕಟಾವ್ ಮಾಡಿ ಹಾಕ್ತೇವೆ. ಕಟಾವ್ ಮಾಡಿ ಒಣಗಿಸಿ ಸಿಂಬಿ ಕಟ್ಟಿ ಇಡ್ತಿರೋ? ಹೇಗೆ ಇಡುವುದಿಲ್ಲ, ಇಡ್ತಾ ಇಲ್ಲ, ಒಂದ್ ಸ್ವಲ್ಪ ಅಂದ್ರೆ ಜನವರಿಯ ತನಕ ಸಾಮಾನ್ಯ ಅದನ್ನ ಹಾಕ್ತೇವೆ. ಹಸಿದ ತಂತಂದು ಹಾಕುದು? ಈಗ ಹಸಿದ ಹಾಕ್ತಾ ಇದಾವೆ, ಅದು ಒಣಗುವವರೆಗೆ ಹಸಿದು ಎಷ್ಟು ಇರ್ತದೆ ಅಷ್ಟು ಹಾಕ್ತಾ ಇರೋದು, ಅದು ತನ್ನಷ್ಟೊತ್ತಿಗೆ ಒಣಗಿದ ನಂತರ ಜನವರಿ ಒಳಗೆ ಅದನ್ನೇ ಹಾಕ್ತಾ ಬಳು. ಭತ್ತದ ಹುಲ್ಲು ಸಿಗುತ್ತೆ ನಿಮ್ಗೆ? ಹಾ, ಭತ್ತದ ಹುಲ್ಲು ನಾವು ಮಾಡಿದೆ, ಒಂದ್ ಸ್ವಲ್ಪ ತಗೊಳ್ತೇವೆ, ಸಾಕಾಗೋದಿಲ್ಲ, ತಗೊಳ್ತೇವೆ ನಾವು. ಇಲ್ಲಿ ಸಾಮಾನ್ಯ ತಗೊಳ್ಳೋರೆ ಹೆಚ್ಚು, ಗದ್ದೆ ಕಡಿಮೆ ಆಗಿದೆ ಈಗ. ಪೂರ್ವದಲ್ಲಿ ಬಾಳ ಇತ್ತು ಗದ್ದೆ ಎಲ್ಲ ಮಾಡೋರು, ಈಗೆಲ್ಲ ಸ್ವಲ್ಪ ಸ್ವಲ್ಪ ಇದ್ದಾರೆಲ್ಲ ತೋಟ ಮಾಡಿ ಗದ್ದೆಗಳನ್ನ ಕಡಿಮೆ ಆಗಿದ್ದಾವೆ, ಹಾಗೆ ಹುಲ್ಲು ತಗೊಳ್ಳೋರೆ ಹೆಚ್ಚಿದ್ದಾರೆ. ಮತ್ತೆ ಇಲ್ಲಿ ತಗೊಳ್ಳೋರು ಜಸ್ಟಿ ಇದ್ದಾರೆ, ಕೊಡೋರು ಕಡಿಮೆ ಇದಾರೆ ಅಂದಾಗ ಎಲ್ಲಿ ಹೋಗಿ ತರ್ತೀರಿ ನೀವು? ಹೊರಗಡೆ ಬಯಲುಸೀಮೆ ಅಥವಾ ಈ ಕಡೆ ನಮ್ಮ ಅಂಕೋಲಾ ಹಿಲ್ಲೂರು ಆ ಸೈಡ್ನಿಂದೆಲ್ಲ ತರ್ತೇವೆ. ಅದು ಖರ್ಚು ಬರ್ತಾ? ಖರ್ಚು ಬರುತ್ತೆ, ಒಂದು ಕಟ್ಟಿದ ಹಣ 7-8 ರೂಪಾಯಿ ಬೀಳುತ್ತೆ ನಮಗೆ. ಎಷ್ಟು ಕಟ್ಟು ಬೇಕಾಗುತ್ತೆ? 3,000-4,000 ಮೇಲೆ ಬೇಕಾಗ್ತದೆ ಅವ್ರಿಗೆ. ಅಂದ್ರೆ ಒಂದು 15,000 ರೂಪಾಯಿ ಅಲ್ಲಿ ಹೋಗುತ್ತೆ? ಹೋಗುತ್ತೆ. ಮತ್ತೆ ಮನೆಗೆ ಈಗಾಗಲೇ ಸಾಮಾನ್ಯ ನಾವು ಒಂದೊಂದು ಲೋಡ್ ತಕೊಂಡ್ರೆ 30-25 ಬಿದ್ದೇ ಬೀಳ್ತದೆ. ಹಾಗಾಗಿ ಅದರ ಸಗಣಿ ಗಂಜಲ ಗೊಬ್ಬರ ಆಗುತ್ತೆ ಅಂತ ಹೇಳಿ ಒಂದು ಅವನು ಇಟ್ಕೊಳ್ಳೇಬೇಕಾಗಿದೆ. ಅಲ್ಲ, ಇಲ್ಲಿ ಹೈನುಗಾರಿಕೆಯಲ್ಲಿ ಇದ್ರೆ ಇಲ್ಲಿ ಹತ್ತಿರ ಯಾವುದೇ ಒಂದು ಡೈರಿಗಳಿಲ್ಲ. ಅವರಲ್ಲಿ ಮನೆಯಲ್ಲಿ ಪ್ರಾಣಿಗಳನ್ನು ಅಂದ್ರೆ ದನಗಳನ್ನು ಸಾಕೊಂಡು ಹಾಲು ಬಳಕೆಗಾಗಿ ಕೆಲವರು ಅದನ್ನೇ ಮಾಡ್ತಾರೆ. ಮಾರುವವರು ಇಲ್ಲ, ಇಲ್ಲಿ ಮಾರುವವರು ಇಲ್ಲ. ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಮಾಡಿದ್ರು 10 ಕಿಲೋಮೀಟರ್ ಹೊರಗಡೆನೆ ನಾವು ಅದು ಮಾರೋದಕ್ಕೆ ಹೋಗ್ಬೇಕು, ವಿನಃ ಇಲ್ಲಿ ಹತ್ತಿರಲ್ಲೂ ಇದು ಇಲ್ಲ. ಹಾಗಾಗಿ ಏನಾಗ್ತದೆ, ನಮ್ಗೆ ಅದನ್ನು ವರ್ಕೌಟ್ ಆಗುದಿಲ್ಲ. ಇಲ್ಲಿ ನಾವು 10 ಕಿಲೋಮೀಟರ್ ಹೋಗಿ ಬರ್ಲಿಕ್ಕೆ ಅದರಲ್ಲೇ ಇದಾಗ್ಬಿಡ್ತದೆ. ಸಂಗ್ರಹಕ್ಕೆ ವಾಹನ ಬರಲ್ಲ ಇಲ್ಲಿ, ಸಂಗ್ರಹಕ್ಕೆ ವಾಹನ ಬರೋದಿಲ್ಲ. ಬರೋದಿಲ್ಲ ಅಂತಂದ್ರೆ ಅವ್ರವ್ರ ಮನೆಗೆ ಬಳಕೆ ಆಗುವಷ್ಟಂತೆ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. 100 ಲೀಟರ್ ಆಗುವಷ್ಟು, ಈಗ ನೀವು 88 ಮನೆ ಇದಾವ ಅಂತ ಹೇಳಿದ್ರಲ್ಲ, 100 ಲೀಟರ್ ಹಾಲು ಸಿಗುತ್ತಂದ್ರೆ ಅವ್ರಿಗೆ ಬರ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ನೀವು ಯಾರ್ಯಾರು ಸಾಕ್ತಾ ಇದ್ದೀರಿ ಅವರೆಲ್ಲರೂ ಮಾತಾಡಿಕೊಂಡು ನಾವು ಅವ್ರಿಗೆ 100 ಲೀಟರ್ ಹಾಲು ಕೊಡಲಿಕ್ಕೆ ಸಾಧ್ಯತೆ ಇದ್ರೆ ನಾವು ಮಾತಾಡೋಣ, ಅವ್ರ ಜೊತೆ ಕರೆಸೋಣ, ಹಂಗೇನಾದ್ರೂ ಮಾತಾಡಿದರೆ ನೀವು ಪ್ರತಿ ವರ್ಷ ಈ ವರ್ಷ 100 ಲೀಟರ್ ಕೊಡ್ತೀರಿ, ಮುಂದಿನ ವರ್ಷ 150, ಇನ್ನೊಂದು ವರ್ಷ 200, ಹಿಂಗೆ ಏರ್ಕೊಂತ ಹೋಯ್ತು ಅಂದರೆ ನಿಮ್ಮ ಹೈನುಗಾರಿಕೆನೂ ಕೂಡ ಒಂದು ವೃತ್ತಿ ಆಗುತ್ತೆ, ನಿಮಗೆ ಒಂದು ಸ್ವಲ್ಪ ಹಣದ ಮೂಲ ಹೆಚ್ಚಾಗುತ್ತೆ. ಇವತ್ತು 2 ಲೀಟರ್ ಕೊಟ್ಟರು ಅಂದರೆ 80 ರೂಪಾಯಿ ಆಯಿತು, ತಿಂಗಳಿಗೆ ಹೆಚ್ಚು ಕಡಿಮೆ 2,500 ರೂಪಾಯಿ ಆಗುತ್ತೆ. ಹಿಂಗೆ ಆದಾಯದ ಮೂಲಗಳು ಬೇರೆ ಬೇರೆ ಇದ್ದಷ್ಟು ನಮ್ಗೆ ಅನುಕೂಲ ಜಾಸ್ತಿ. 2 ಎಮ್ಮೆ ಜಾಸ್ತಿ ಕಟ್ಟೋದ್ರಿಂದ 4 ಲೀಟರ್ ಜಾಸ್ತಿ ಹಾಲು ಕರೀಲಿಕ್ಕೆ ಸಾಧ್ಯತೆ ಇದೆ. ಹಿಂಗೆ ಮಾತಾಡ್ಕೋಬೇಕು ಒಬ್ರಿಗೊಬ್ರು, ಸಾಧ್ಯತೆ ಇಲ್ವಾ ಅದು? ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗಾಗಲೇ ಹೇಳಿದ್ನಲ್ಲ, ಇಲ್ಲಿ 3 ಮನೆ, 1 ಕಿಲೋಮೀಟರ್ ಹೊರಗೆ 4 ಮನೆ, ಒಬ್ಬರೇ ಒಬ್ಬರ ಭೇಟಿಗಳು ಕಡಿಮೆ ಇಲ್ಲಿ. ಆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಸೆಂಟ್ರ್ ಜಾಗ ಇಲ್ಲ. ಇಲ್ಲಿ ಸೆಂಟ್ರ್ ಮಾಡ್ಕೋಬೇಕು, ಇಂಥ ಸೆಂಟ್ರಿಗೆ ಇಷ್ಟೊತ್ತಿಗೆ ಬರುತ್ತೆ ಗಾಡಿ, ನೀವೆಲ್ಲರೂ ತಂದು ಹಾಕಬೇಕು ಅನ್ನೋದು ಒಂದು. ಇನ್ನೊಂದು ಅಂದರೆ, ಈಗಾಗಲೇ ಒಟ್ಟು ಕುಟುಂಬಗಳು ಕಡಿಮೆ, ಒಬ್ಬ ಇಬ್ಬ ಇರುವುದು, ಇನ್ನು ಕೆಲವರು ಬಡವರು ಕೂಲಿಕಾರರು, ಅದನ್ನು ಮಾಡಿಕೊಂಡ್ರೆ ಮನೆ ಕೆಲಸನೇ ಮಾಡ್ತಾ ಉಳಿಬೇಕು ಒಬ್ಬ. ಈ ಕೂಲಿಕಾರ ಆದವ ಅವನಿಗೆ ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಅವನು ಸಂಜೆ ಬರ್ತಾನೆ. ಒಬ್ಬರೇ ಅಲ್ಲೂ ಇರುವವರು, ಒಂದು ಕುಟುಂಬ ಅಂದರೆ ಒಂದು ಗಂಡ ಹೆಂಡತಿ ನನ್ನ ಮಕ್ಕಳಿರ್ತಾರೆ, ಅವರಿಗೆ ಬೆಳಗ್ಗೆ ಸಂಜೆ ಅಲ್ಲಿ ಕೆಲಸ ಮಾಡಲೇಬೇಕಾಗ್ತದೆ. ಅವಾಗ ಸ್ವಲ್ಪ ಕಷ್ಟದಾಯಕ ಆಗ್ತದೆ, ಯಾಕೆಂದರೆ ಪ್ರತಿ ಆ ರೈತ ಕೂಲಿಗೆ ಹೋಗುವವನಿಗೆ ಏನಾಗ್ತದೆ, ಜಮೀನೆಲ್ಲ ಕಡಿಮೆ ಇರ್ತದೆ, ಹುಲ್ಲು ಕಡಿಮೆ ಇರ್ತದೆ, ತಗೊಳ್ಬೇಕಾಗ್ತದೆ. ಇದೆಲ್ಲ ಸಮಸ್ಯೆಗಳಿಂದ ಇಲ್ಲಿ ಮಾಡೋರು ಕಡಿಮೆ. ಹಂಗೂ ಇರುತ್ತೆ ನಿಜ ನೀವು ಹೇಳೋದು, ಬಟ್ ಇನ್ನೊಂದು ರೀತಿಯಿಂದ ವಿಚಾರ ಮಾಡಲಿಕ್ಕೆ ಅವಕಾಶ ಇದೆ, ಸಾಧ್ಯತೆ ಇದೆ. ಈ ಸಗಣಿ ಗಂಜಲ ಬರುತ್ತಲ್ಲ, ನೀವು ನೇರವಾಗಿ ಹೊಲಕ್ಕೆ ಹಾಕೋದು ಅಥವಾ ಗೋಬರ್ ಗ್ಯಾಸ್ ಮಾಡಿ ಸ್ಲರಿಯನ್ನು ಬಿಡೋದು, ಅದಕ್ಕೆ ನೀರಾವರಿ ಜೊತೆ ಕನೆಕ್ಟ್ ಮಾಡೋದು, ಹಿಂಗೇನ ಮಾಡ್ತೀರಾ? ಕೆಲವರು ಮಾಡಿದ್ದಾರೆ ಅದನ್ನ, ಸ್ಲರಿಯನ್ನ ಮರಕ್ಕೆ ಬಿಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂದೆರಡು ಕಡೆ. ಇಲ್ಲಿ ಮಾಡಲಿಕ್ಕೆ ಅಂತಂದ್ರೆ ಸಮತಟ್ಟ ಭೂಮಿ ಅಲ್ಲ, ಏರುಪೇರುಗಳ ಭೂಮಿ ಇಲ್ಲಿ. ಹಾಗಾಗಿ ಅದನ್ನು ಮಾಡೋದು ಸ್ವಲ್ಪ ಕಷ್ಟದಾಯಕ. ಅದಕ್ಕೆ ಇನ್ನೇನು ಯಂತ್ರೋಪಕರಣಗಳನ್ನು ಬಳಸಿ ಮಾಡ್ಬೋದಿತ್ತು, ಆದರೆ ಅದಕ್ಕೆ ಹಣವನ್ನು ಹಾಕಬೇಕಾಯ್ತು. ಹಾಗಾಗಿ ಸ್ವಲ್ಪ ಕಡಿಮೆ ಇದ್ದಾರೆ, ಇನ್ನು ಮಾಡ್ತಾ ಇದ್ದಾರೆ ಕೆಲವರು, ಆ ಗನ್ಲನ್ನು ಸೀದಾ ಮರಕ್ಕೆ ಬಿಡುವಂಥದ್ದು ಆ ರೀತಿ ಮುಂದೆ ಮಾಡ್ಬೋದು. ನೀವು ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದು? ನಮ್ಮದು ಇಲ್ಲಿ ಹರಿಯ ನೀರು, ನಮ್ಮದು ಪಂಪ್ ನೀರು ಕಡಿಮೆ, ಹರಿಯ ನೀರು ಪೂರ್ವದ್ರಿಂದ ಇಲ್ಲಿಂದ ಸಹ 2 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಿಂದ ನಾವು ಅವರು ಒಂದೊಂದು ದಿನಕ್ಕೆ ಒಬ್ಬೊಬ್ಬರಿಗೆ ಭಾರಿ ಅದು, ಒಬ್ಬೊಬ್ಬರಿಗೆ ಒಂದೊಂದು ಮನೆಯವರಿಗೆ ಒಂದೊಂದು ದಿನ ಭಾರಿ. ಆ ಭಾರಿಯಲ್ಲಿ ನಾವು ಆವ ದಿನವನ್ನ ಒಂದು ಕಟ್ಟು ಮಾಡಿದ್ದೇವೆ, ಅದಕ್ಕೆ ಅಂದ್ರೆ ಕೆರೆ ಅಂತ ಹೇಳ್ತೇವೆ. ಆ ಕೆರೆಯನ್ನ ಇವತ್ತು ನಾವು ಸಂಜೆ ಕಟ್ಟೋದು, ನಾಳೆ ಬೆಳಗ್ಗೆ ಎದ್ದು ಬಿಡೋದು. ಅಲ್ಲಿಂದ ನಾವೆಲ್ಲ ಸ್ಪ್ರಿಂಕ್ಲರ್ ಮಾಡಿದ್ದೇವೆ, ಪೈಪನ್ನು ಅಳವಡಿಸ್ಕೊಂಡು ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೇವೆ ನೀರು ಪೂರೈಕೆ, ಅದರಿಂದ ಮಾಡ್ತಾ ಇದ್ದೇವೆ. ಈಗ ಭತ್ತ ನಿಮಗೆ ಮನೆಗೆ ಊಟಕ್ಕಾಯ್ತು, ಸ್ವಲ್ಪ ಅಡಿಕೆ ಬೆಳೆದಿರಿ, ತೆಂಗು ಬೆಳೆದಿರಿ, ಕಾಸಿಗಾಯ್ತು ಮಾರ್ಲಿಕ್ಕೆ, ಅದಕ್ಕೆಲ್ಲ ಮತ್ತೆ ಬೇರೆ ಆದಾಯದ ಮೂಲ ಏನು ನಿಮಗೆ? ಪೂರ್ವಜರು ಮಾಡ್ತಾ ಇದ್ರು, ಉದ್ದು ಮಾಡ್ತಾ ಇದ್ರು, ಹೆಸರು ಮಾಡ್ತಾ ಇದ್ರು, ಹುರುಳಿ ಮಾಡ್ತಾ ಇದ್ರು, ಬೇಕಷ್ಟು ಬಾಳೆ ಇದೆಲ್ಲ ಮಾಡ್ತಾ ಇದ್ರು. ಇವಾಗ ಈ ಪ್ರಾಣಿ ಕಾಟಗಳಲ್ಲಿ ಅದು ಯಾವುದು ಮಾಡ್ತಾ ಇಲ್ಲ. ಈಗೇನಿದ್ರು ಮೇನ್ ಆಗಿ ನಮ್ದು ಇಲ್ಲಿ ಅಡಿಕೆ ತೆಂಗು ಎರಡೇ ಬೆಳೆಗಳು ಹೆಚ್ಚಾಗ್ತಾ ಇದಾವೆ. ಅದಕ್ಕೂ ಪ್ರಾಣಿ ಕಾಟಗಳು ಇದಾವೆ. ಈಗಾಗಲೇ ಈ ತೆಂಗನ್ನು ಮಂಗ ತಿಂತದೆ, ಕ್ಯಾಶಾಳೆ ಒಂದು ಪ್ರಾಣಿ ಅದೇ ಅದು ತಿಂತದೆ. ಅಡಿಕೆಗಳು ಈಗಾಗಲೇ ಹಿಂಗೆ ಸ್ವಲ್ಪ ಹಣ್ಣಾಗೋ ತನಕ ಮಂಗನಗಳಲ್ಲಿ ಬಂದು ತಿಂದು ಹೊತ್ತಾಕ್ಬಿಡ್ತವೆ, ಅದು ಸ್ವಲ್ಪ ಹಾಳಾಗ್ತದೆ ಅಡಿಕೆ. ಹೀಗೆ ಪರ್ಯಾಯವಾಗಿ ಬೆಳೆಯುವಂತಹದ್ದು ಇಲ್ಲಿ ಕಷ್ಟದಾಯಕವಾಗಿದೆ ಈ ಪ್ರಾಣಿ ಕಾಟಗಳಲ್ಲಿ. ನೀವು ಜೇನು ಕೂಡ ಸಾಕಾಣಿಕೆ ಮಾಡಿರಿ, ಎಷ್ಟು? ಒಂದು 10 ಪೆಟ್ಟಿಗೆಗಳು ಇದಾವೆ. ಅದು ಈ ಹವಾಮಾನ ವೈಪರೀತ್ಯದಲ್ಲಿ ಸ್ವಲ್ಪ ಉತ್ಪನ್ನಗಳು ಕಡಿಮೆ ಆಗಿದ್ದಾವೆ. ಯಾಕೆಂದ್ರೆ ಈ ಕಳೆದ ವರ್ಷ ನೋಡಿದಾಗ ಅದು ಸಾಮಾನ್ಯ ತಿಂಗಳಲ್ಲಿ 4 ಬಾರಿಯಿಂದ 5 ಬಾರಿ ತುಪ್ಪ ತೆಗೆಯಬೇಕಿತ್ತು. ಈ ಹವಾಮಾನದಲ್ಲಿ ಈ ಕಾಡು ಹೂವುಗಳಿರ್ತಾವಲ್ಲ ಅವು ಸರಿ ಆಗ್ತಾ ಇಲ್ಲ ಈ 3-4 ವರ್ಷಗಳಾದವು. ಮತ್ತೆ ಅದಕ್ಕೆ ಒಂದು ರೀತಿ ರೋಗಗಳು,

ಕಾಲಿಗೆ ನೀರರಿ ಎಂದು ಕಾಲಿಗೆ ನೀರರು ಅಕ್ಕೆ ನಿನ್ನೆಗ ತಂದ ನೀರು ಕಾಲಿಗೆ ನೀರರು ಅಕ್ಕೆ ನಿನ್ನಗ ತಂದ ನೀರು ನಿನ್ನಗ ತಂದ ನೀರು ಮೊನ್ನಗ ಮಾಡಿ ದಡಗೆ ನಿನ್ನಗ ತಂದ ನೀರು ಮೊನ್ನೆಗೆ ಮಾಡಿ ದಡಗೆ ಮೊನ್ನೆಗ ಮಾಡಿ ದಡಗೆ ನಿಮ್ಮಂತ ಗೆಳೆಗರ ಬಂದೇ ಮೊನ್ನೆಗ ಮಾಡಿ ದಡಗೆ ನಿಮ್ಮಂತ ಗೆಣಿಗರ ಬಂದೇ ನಿಮ್ಮಂತ ಗೆಣಿಗರ ಬಂದೇ ಉಂಡೆ ತಿಂದೇವಾದೋ ನಿಮ್ಮಂತ ಗೆಣಿಗರ ಬಂದೇ ಉಂಡೆ ತಿಂದೇವಾದೋ ತಾಯಳೆ ಬುದ್ಧೆ ಯಾವಾಗ ಕಲತೆ ಮಡದೆ ತಾಯಳೆ ಬುದ್ಧೆ ಯಾವಾಗ ಕಲತೆ ಮಡದೆ ನೆಟ್ಟ ಸಾಪುಗೆ ನೆಟ್ಟ ಅಂಗೊಳವೋದಿಲ್ಲೋ ನೆಟ್ಟ ಜಾಂಗೆ ನೆಟ್ಟ ಅಂಗೊಳವೋದಿಲ್ಲೋ ಹಾಗೆ ಮುಡ್ದ ಮಾಲುಗೆ ಮುಡ್ದ ಅಂಗೊಳವೋದಿಲ್ಲೋ ಮುಡ್ದ ಮಾಲುಗೆ ಮುಡ್ದ ಅಂಗೊಳವೋದಿಲ್ಲೋ ಭತ್ತ ಕುಟ್ಟುವ ಹೇಳ್ತಾರೆ ಗೋವಿಂದು ರಾಯ ಲಂಬೋರು ಗೋವಿಂದು ರಾಯ ಲಂಬೋರು ಗೋವಿಂದು ರಾಯ ಲಂಬೋರು ಗೋವಿಂದು ರಾಯ ಲಂಬೋರು ಒತ್ತಾರರಿಯ ಮುನ್ನೆ ಹೇಳುವಾನು ಗೋವಿಂದು ರಾಯ ಲಂಬೋರು ಒತ್ತಾರರಿಯ ಮುನ್ನೆ ಮುನ್ನೇ ಮೆಟ್ಟಂದೇ ಮಾಡೋಗಿ ಅತ್ವಾನು ಒತ್ತಾರಯ್ಯ ಮುನ್ನೇ ಮೆಟ್ಟಂದೇ ಮಾಡೋಗಿ ಅತ್ವಾನು ಹಾಗೆ ಮೆಟ್ಟಂದೇ ಮಾಡೋಗಿ ಅತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನು ಮೆಟ್ಟಂದೇ ಮಾಡೋಗಿ ಅತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನು ಅಯ್ಯೋ ಕಾಲು ಮಾರೆ ತೊಳೆದೇರೆ ಮೂಡು ಬದಿಗೆ ಮೈವಾಗ ನಿಲ್ಲುವಾನು ಅಯ್ಯೋ ಕಾಲು ಮಾರೆ ತೊಳೆದೇರೆ ಮೂಡು ಬದಿಗೆ ಮಗುವಾಗ ನಿಲ್ಲುವಾನು ಮೂಡು ಬದಿಗೆ ಮಗುವಾಗ ನಿಂತೇರೆ ಸೂರ್ಯನಿಗೆ ಕೈಯ ಮುಗಿದಾನು ಮೂಡು ಬದಿಗೆ ಮಗುವಾಗ ನಿಂತೇರೆ ಸೂರ್ಯನಿಗೆ ಕೈಯ ಮುಗಿದಾನು ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದು ರಾಯ ಲಂಬೋನು ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದು ರಾಯ ಲಂಬೋನು ಗೋವಿಂದು ರಾಯ ಲಂಬೋನು ಮೆಟ್ಟಂದೆ ಮಾಡೋಗಿ ಎತ್ತಾನು ಗೋವಿಂದು ರಾಯ ಲಂಬೋನು ಮೆಟ್ಟಂದೆ ಮಾಡೋಗಿ ಎತ್ತಾನು ಮಾಡೋಗಿಯತ್ತೇರೆ ಮಾಳುಗಿಯ ಒಳಗೆ ಉಳುವಾನು ಮೆಟ್ಟೊಂದೆ ಮಾಡೋಗಿಯತ್ತೇರೆ ಮಾಳುಗಿಯ ಒಳಗೆ ಹೋಗುವಾನು ಮಾಳುಗಿಯ ಒಳಗೆ ಹೋಗೇರೆ ಗೋವಿಂದು ರಾಯ ಲಂಬೋನು ಹೊಸಬು ಲಕ್ಷ್ಮಣ್ ಗೌಡ ಹಾಗೂ ಸಂಗಡಿಗರಿಂದ ಗುಮಟೆ ಹಾಡುಗಳನ್ನು ಕೇಳಿದಿರಿ.